ತಪ್ಪಾಗಿದೆ. ಕನ್ನಡದ ಮೊಟ್ಟ ಮೊದಲಲ್ಲಿ ಕೀರ್ತನೆಗಳನ್ನ ಆಡಿದರು ರಚನೆ ರಚಿಸಿ ಶಿಶುನಾಳ ಶರೀಫ ಅಲ್ಲ ಅಲ್ಲ ತಪ್ಪಾಗಿದೆ ರೇಣುಕಾ ಅವರೇ. ಇನ್ನೊಬ್ರನ್ನ ಕೇಳಲ, ಕ್ಲೋ ಕೊಟ್ರೆ ಹೇಳ್ತೀನಿ ಸರ್, ಕ್ಲೋ ಕೊಟ್ರೆ ಪ್ರಯತ್ನ ಪಡ್ಬೋದಿನ ಅನ್ಸುತ್ತೆ. ಅವ್ರದ ಹೆಸರು ಸಿಂಹದ ಹೆಸರಿದೆ, ಸಿಂಹ ಸಿಂಹ. ಸಿಂಹ ಅಂದ್ರೆ ಸಿಂಹ ಅಂತ ಬರ್ತದೆ ಸರ್ ಅದು? ಅಲ್ಲ, ನಾನು ಒಂದು ಸ್ವಲ್ಪ ಸಣ್ಣ ಕ್ಲೂ ಕೊಟ್ಟೆ. ಸಿಂಹ ಅಂದ್ರೆ ಶಾರ್ದೂಲ, ನರಹರಿ ತೀರ್ಥರು ಅಂತ. ನರಹರಿ ತೀರ್ಥರು, ನರಹರಿ ಸಿಂಹ ಸಿಂಹ. ಆಯ್ತಾ, ಓಕೆ. ಇನ್ನೊಂದು ಕೇಳ ರೇಣುಕಾ ಅವರೇ. ಕೇಳಿ ಸರ್. ಕೇಳಿ ಸರ್. ಈಗ ಭಗವದ್ಗೀತೆಯನ್ನ ಕನ್ನಡದಲ್ಲಿ ಬರೆದವರು ಯಾರು? ಭಗವದ್ಗೀತೆಯನ್ನ ಕನ್ನಡದಲ್ಲಿ ಬರೆದವರು ಸರ್? ಇದು ಗೀತೆ ಗೀತಾಸಾರವನ್ನು ಬರೆದಿರೋದು ಇವರು, ಅವ್ರ ಹೆಸರು ಅದೇನ ಹೇಳ್ತಾರೆ ಸರ್? ಅವರಿಗೆ ತುಂಬಾ ದೊಡ್ಡ ಹೆಸರು ಇದೆ ಗೀತಾ. ಭಕ್ತ ಜ್ಞಾನದೇವ, ಜ್ಞಾನದೇವ ಸರ್. ನಾಗರಸ ಅಂತ, ನಾಗರಸ, ನಾಗರಸ, ನಾಗರಸ, ಜ್ಞಾನದೇವನ ಸರ್, ನಾಗರಸ ಅಂತ, ನಾಗರಸ. ಓಕೆ, ಜ್ಞಾನದೇವ ಮರಾಠಿಲಿ ಬರ್ತದೆ. ಓಕೆ, ಸರಿ ಉತ್ತರ ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಧನರಾಜರ ಸರ್. ಹೇಳಿ ವಿಜಯಲಕ್ಷ್ಮಿ ಅವರೇ. ಈಗ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ, ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕೃತಿ ಯಾವುದು? ಈಗ ರೇಣುಕಾ ಅವ್ರಿಗೆ ಗೊತ್ತು, ಅದು ಅವರು ಚಡಪಡಿಸ್ತಾ ಇರ್ತಾರೆ, ನನಗೆ ಸಿಗ್ಲಿಲ್ವಲ್ಲ ಅಂತ. ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನ ಕೃತಿ ಯಾವುದು? ರಾಮಾಯಣ ಸರ್, ಕುವೆಂಪು. ತಪ್ಪಾಗಿದೆಯಲ್ಲ. ಹೇಳ್ಬೋದಾ? ಓಕೆ, ಇನ್ನೊಬ್ರು ಕೇಳ್ಬೋದಾ? ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಶೀಲಾ ನಯನೇಂದ್ರ ಅಂತ, ಆಲೂರು ತಾಲೂಕು ಅಂಚೂರಿನಿಂದ. ನೀವು ಗ್ಯಾರಂಟಿ ಹೇಳ್ತೀರಾ ಅಂತ ಆಯ್ತು ಈ ಪ್ರಶ್ನೆಗೆ. ಈಗ ಪ್ರಶ್ನೆ ಕೇಳಿದ್ರಿ ಅಲ್ವಾ? ರೇಡಿಯೋ ಕೇಳ್ತಾ ಇದ್ರಾ? ಹೌದು, ಕೇಳ್ತಾ ಇದ್ದೆ. ಈಗ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕೃತಿ ಯಾವುದು? ಕವಿರಾಜ ಮಾರ್ಗ. ಸೂಪರ್, ಸರಿ ಉತ್ತರ ಹೇಳಿ ಬಿಟ್ರಿ. ಶ್ರೀ ವಿಜಯ ಬರೆದಿದ್ದು ಸರ್, ರಾಷ್ಟ್ರಕೂಟದ ಕಾಲದಲ್ಲಿ. ನೃಪತುಂಗ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದ ಶ್ರೀ ವಿಜಯ ಅಂತ ಕವಿ, ಅದು ಕವಿರಾಜ ಮಾರ್ಗ ಅನ್ನೋ ಕೃತಿನ ಬರ್ದಾನೆ. ಕನ್ನಡದ ಪ್ರಾಚೀನ ಕೃತಿ ಅಂತ ಕರಿತೀವಿ. ಇದು ಪದ್ಯದಲ್ಲಿದೆ, ಗದ್ಯದಲ್ಲಿ ಮತ್ ಬೇರೆ ಇದೆ ಇನ್ನೊಂದು. ಇದರಲ್ಲಿ ಕರ್ನಾಟಕದ ಗಡಿ ಎಲ್ಲೆ ಬಗ್ಗೆ ಮೊದಲು ಮೆನ್ಷನ್ ಮಾಡಿದ್ದಾರೆ ಸರ್. ಕಾವೇರಿಯಿಂದ ಗೋದಾವರಿವರೆಗೆ ಹೊರಮಿದ್ದ ನಾಡೋಳು ಕನ್ನಡ ಅಂತೇಳಿ ಬರ್ದಿದ್ದಾರೆ. ಹಾಗಾಗಿ ಇದೊಂದು ಐತಿಹಾಸಿಕ ಪ್ರಮುಖ ಗ್ರಂಥ ಆಗಿದೆ ಸರ್. ವೆರಿ ಗುಡ್, ಹೆಚ್ಚಿನ ಮಾಹಿತಿ ಕೊಟ್ಟಿರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ನನ್ನ ಹೆಸರು ಆಶಿತಾ ಅಂತ. ಆಶಿತಾ ಎಲ್ಲಿಂದ? ಚಂದ್ರಪಟ್ಟಣದಿಂದ. ಈಗ ಉತ್ತರ ಹೇಳ್ತೀಯ ಪುಟ್ಟ, ನೀನ್ ಇಷ್ಟೊಂದು ದೊಡ್ಡ ಇದನ್ನೆಲ್ಲ ಸಾಹಿತ್ಯ ಸಂಬಂಧಪಟ್ಟಂಗೆ. ಯಾರು ಹೇಳ್ಕೊಡೋರು? ಅಮ್ಮ. ವೆರಿ ಗುಡ್. ಈಗ ಅಮ್ಮಗೆ ಪ್ರೈಸ್ ಕೊಡೋದ, ನಿನಗೆ ಪ್ರೈಸ್ ಕೊಡೋದ? ಹಲೋ, ಹಲೋ. ಆಯ್ತಪ್ಪ, ಈಗ ಒಂದ್ ಪ್ರಶ್ನೆ ಕೇಳ್ತೀನಿ, ಕೇಳ. ಉಪಮಾಲೋಲ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ ಯಾರು? ರನ್ನ. ತಪ್ಪಾಗಿದೆಯಲ್ಲ, ತಪ್ಪೇಳ್ಕೊಡ್ತಾರ ಅಮ್ಮ? ಹಂಗೆ ಹೇಳ್ತಾ ಅಲ್ವಲ್ಲ ಪಣ್ಣ, ತಪ್ಪಾಗ್ತಾ ಇದೆಯಲ್ಲ ಪುಟ್ಟ, ಅಮ್ಮಗೂ ಗೊತ್ತಿಲ್ಲ ಬಿಡಿ, ಹೋಗ್ಲಿ. ಆಯ್ತಾ, ಓಕೆ, ಮುಂದಿನ ಕರೆಗೆ ಹೋಗ್ಲ. ಧನ್ಯವಾದಗಳು. ನಮಸ್ಕಾರ. ಹಲೋ, ರಸಪ್ರಶ್ನೆ. ಭೈರವಿ. ಭೈರವಿ, ಈಗ ಒಂದ್ ಪ್ರಶ್ನೆ ಕೇಳಿದ್ದೆ, ಕೇಳಿಸ್ಕೊಂಡ? ಇಲ್ಲ, ಕಾಲೇಜ್ ಟೈಮ್ ಆಗ್ತಿದೆ. ಉಪಮಾಲೋಲ ಎಂದು ಪ್ರಸಿದ್ಧವಾದ ಕನ್ನಡದ ಕವಿ ಯಾರು? ಕುವೆಂಪು. ತಪ್ಪಾಗಿದೆಯಲ್ಲ, ಹೇಳ ನೋಡೋಣ. ಹಂಗೆ ಅಷ್ಟು ಹೇಳ್ಬಿಡಿ, ಇನ್ನೂ ಸ್ವಲ್ಪ ಹಿಂದಿನ ಕವಿಗಳು, ಪೂರಾ ಹಿಂದಿನವರಲ್ಲ. ತಪ್ಪಾಗಿದೆ ಪುಟ್ಟ. ಓಕೆ, ಇನ್ನೊಂದ್ಸರಿ ಕಾಲ್ ಮಾಡು, ಇನ್ನೊಬ್ರು ಕೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹಾ, ಸರಸ್ವತಿ ಅವರು. ನಾನು ಪುತ್ತೂರಿನಿಂದ ಸರಸ್ವತಿ. ಈಗ ಸರಸ್ವತಿ ಅವರು ತಪ್ಪು ಹೇಳಂಗೇ ಇಲ್ಲ. ಯಾಕೆ ಹೇಳಿ? ಎಂತ ಸರ್? ನೀವು ಯಾವುದಕ್ಕೂ ತಪ್ಪು ಹೇಳಂಗೇ ಇಲ್ಲ, ಈಗ ಸರಿನೇ ಹೇಳಬೇಕು. ಸರಸ್ವತಿ ಹೇಳಿ ಕೇಳಿ ನೀವು. ಅಲ್ಲ, ಈಗ ಸರಸ್ವತಿ ಇದ್ಮೇಲೆ ನೀವು ಹೇಳಲೇಬೇಕು, ಎಲ್ಲ ಗೊತ್ತಿರುತ್ತೆ. ನಾ ಹೇಳಿದೆ ಎಂತದ್ದು ಆಗ್ತದೆ, ಆದ್ರೆ ಗೊತ್ತಿದ್ರೆ ಹೇಳ್ಬೇಕಷ್ಟೇ. ಉಪಮಾ ಲೋಲ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ ಯಾರು? ಮಳೆ ಬಂದುಕೊಂಡುಂಟು ಸರ್, ಸರಿ ಕೇಳುದಿಲ್ಲ. ಈಗ ಕೇಳಿಸ್ತಾ ಇದೆಯಾ? ಉಪಮಾ ಲೋಲ ಅಂತ ಹೆಸರು ಪಡೆದಂತ ಕನ್ನಡದ ಕವಿ ಯಾರು? ಕುವೆಂಪ ಸರ್. ತಪ್ಪಾಗಿದೆಯಲ್ಲ, ತಪ್ಪು ಹೇಳ್ಬಿಟ್ಟು. ಸರಸ್ವತಿನೇ ತಪ್ಪು ಹೇಳಿದ್ರೆ ಹೇಗೆ? ದಾರವೇಂದ್ರ ಅಲ್ಲ. ಓಕೆ, ತಪ್ಪಾಗಿದೆ. ಇನ್ನೊಬ್ರು ದರಾ ಬೇಂದ್ರೆ. ಓಕೆ, ತಪ್ಪಾಗಿದೆ, ತಪ್ಪಾಗಿದೆ. ಇನ್ನೊಬ್ರು ಕೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹಲೋ, ನಮಸ್ಕಾರ. ಜನನಿ. ಜನನಿ ಜನನಿ ಜನ್ಮಭೂಮಿ. ವೆರಿ ಗುಡ್. ಈಗ ಸರಿಯಾದ ಉತ್ತರ ಹೇಳ್ತೀಯ ಪುಟ್ಟ? ನಿನಗೆ ಗೊತ್ತ ಇಷ್ಟೊಂದೆಲ್ಲ ದೊಡ್ಡದು, ದೊಡ್ಡ ದೊಡ್ಡ ವಿಷಯಗಳೆಲ್ಲ ಗೊತ್ತಾ ನಿನಗೆ? ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಇಷ್ಟೊಂದೆಲ್ಲ ಗೊತ್ತಾಗುತ್ತ ಪುಟ್ಟ ನಿನಗೀಗ? ಇಲ್ಲ. ಮತ್ತೆ ಹೆಂಗೆ ಕಾಲ್ ಮಾಡಿ ಉತ್ತರ ಹೆಂಗೆ ಹೇಳೋದು? ಅಮ್ಮ ಹೇಳ್ಕೊಡ್ತಾರ? ಹಲೋ. ಹೇಳಿ. ಈಗ ಪ್ರಶ್ನೆ ಕೇಳ್ಬಿಡ್ತೀನಿ, ಕೇಳ್ಕೊಂಡು ಹೇಳಪ್ಪ, ಆಯ್ತಾ? ಉಪಮಾ ಲೋಲ ಎಂದು ಪ್ರಸಿದ್ಧವಾದ ಕನ್ನಡದ ಕವಿ ಯಾರು? ಇನ್ನೊಂದ್ಸಲಿ ಹೇಳಿ. ಉಪಮಾ ಲೋಲ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ ಯಾರು? ಈಸಿ ಕ್ವೆಶನ್ ಕೇಳಿ, ನಂಗೆ ಗೊತ್ತಿಲ್ಲ. ಈಸಿ ಕ್ವೆಶನ್. ಈಗ ಬಣ್ಣದ ತಗಡಿನ ತುತ್ತೂರಿ ಅಂತ ಒಂದು ಪದ್ಯ ಇತ್ತು, ಕೇಳಿದ್ಯಾ? ಇಲ್ಲ. ಮತ್ತೆ ಇದು ಕಷ್ಟ ಆಯ್ತು. ಇದು ಮಕ್ಕಳ ಕವಿತೆ ಬರೆದಂತವ್ರು, ಅದನ್ನ ಬರೆದವ್ರು ಯಾರು ಅಂತಲ್ಲ ಹೇಳ್ತೀಯಾ? ಬಣ್ಣದ ತಗಡಿನ ತುತ್ತೂರಿ. ತಪ್ಪಾಗಿದೆಯಲ್ಲ, ಜಿ ಪಿ ರಾಜರತ್ನಂ ಅಂತ. ಓಕೆ, ಆಯ್ತಪ್ಪ, ಇನ್ನೊಂದ್ಸಲಿ ಕಾಲ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ನಾನು ಶ್ರೀನಿವಾಸ ಜಿ ಪಿ ಅಂತೇಳಿ, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ. ಗೊಬ್ಬರಗಾಲ ಗ್ರಾಮದ ಶ್ರೀನಿವಾಸ ಜಿ ಪಿ ಅವರು, ನಿಮ್ಮ ಗೀತೆಗಳು ಪ್ರಸಾರ ಆಗ್ತಾ ಇರ್ತವೆ, ನಿಮ್ಮ ಸಂದೇಶ ಸಂಗೀತ ಕೇಳಿಸ್ತಾ ಇದೆಯಾ? ಸರ್, ಇವಾಗ ಕೇಳಿಸ್ತಾ ಇದೆ. ಈಗ ಒಂದು ಪ್ರಶ್ನೆ ಕೇಳಿದ್ದೆ ಒಬ್ಬರಿಗೆ, ಉಪಮಾ ಲೋಲ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ ಯಾರು ಅಂತ? ರನ್ನಾ ಸರ್. ರನ್ನಾ. ತಪ್ಪಾಗಿದೆಯಲ್ಲ. ತಂಪ. ತಪ್ಪು. ಹಲೋ. ತಪ್ಪು, ತಪ್ಪಾಗಿದೆ. ಅವರು ದೇವನೂರಿನವರು. ಹೋಗ್ಲಿ, ಸುಳ್ಳು ಕೊಟ್ಬಿಡ್ತೀನಿ. ದೇವನೂರು ಮಹಾದೇವ. ಇಲ್ಲಿ ಬಾಣವರದ ಹತ್ರ ಒಂದು ದೇವನೂರು ಇತ್ತ. ಸರಿ ಸರ್, ಮುಂದಿನ ಕೇಳಿ ಸರ್. ಓಕೆ, ಧನ್ಯವಾದಗಳು. ಸುಳ್ಳು ಕೊಟ್ಟಿದ್ದೀನಪ್ಪ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ. ತವಳಬೆಳಗುಳದಿಂದ ಗೀತಾ ಉತ್ಸಂಕ ಮಾಡ್ತೀನಿ. ಈಗ ಒಂದು ಪ್ರಶ್ನೆ ಕೇಳಿದ್ದೆ, ನಿಮಗೆ ಉತ್ತರ ಗೊತ್ತಿದೆ ಅನ್ಕಂತೀನಿ, ಹೇಳಿ. ಸರ್, ಲಕ್ಷ್ಮೀಶ ಕವಿ ಸರ್. ಈಗ ಕೇಳಿಸ್ಕೊಂಡ ಮೇಲೆ ಹೇಳಿದ್ರ ದೇವನೂರು ಅಂತ? ಇಲ್ಲ ಸರ್, ಸ್ವಲ್ಪ ಗೊತ್ತಿತ್ತು. ಅವರ ಕೃತಿಗಳಲ್ಲಿ ಉಪಮೇಯಗಳು ಜಾಸ್ತಿ ಬಳಸಿದ್ದಾರೆ. ಓಕೆ, ಈಗ ಮುಂದೆ ಒಂದು ಪ್ರಶ್ನೆ ಕೇಳ ಇನ್ನೊಂದ. ಕನ್ನಡದ ಮೊದಲ ನಾಟಕ ಯಾವುದು, ಯಾರು ಬರೆದಿದ್ದು? ಕನ್ನಡದ ಮೊದಲ ನಾಟಕ ಯಾರು ಬರೆದಿದ್ದು? ನಾಟಕದ ಹೆಸರೇನು, ಯಾರು ಬರೆದಿದ್ದು? ಮಿತ್ರವಿಂದ ಗೋವಿಂದ. ವೆರಿ ಗುಡ್. ಬರೆದವ್ರು ಯಾರು? ಸಿಂಗೀರಾರ್ಯ. ಗಟ್ಟಿಯಾಗಿ ಹೇಳ್ಕೊಡಿ ಅಂತ ಹೇಳಿ ಮನೆಯವ್ರಿಗೆ. ಯಾರು ಹೇಳ್ಕೊಡ್ತಾರೆ? ನಮ್ಮನೆಯವ್ರು ಹೇಳ್ತಿದ್ದಾರೆ, ಕನ್ನಡ ಪಂಡಿತರು. ನೋಡಿ ಅವ್ರು ನೋಡಿ, ಆದ್ರೂ ಫೋನ್ ಇಟ್ಕೊಳಕ್ ಹೆದರಿಕೆ, ನಿಮ್ಮನ್ ಮುಂದ್ ಬಿಟ್ಕೊಂಡು ಗುರಾಣಿ ಹಂಗೆ. ಇಲ್ಲ ಸರ್, ಅವ್ರು ಇಲ್ಲ ಇಲ್ಲ, ಆ ತರ ಎಲ್ಲ ಅವರೇ ಮಾತಾಡ್ತಾರೆ. ಆದ್ರೆ ಅವರು ಅಲ್ಲಿ ಹೊರಗಡೆ ಕೆಲಸ ಟ್ರೈ ಮಾಡಿದ್ರು ಸಿಗ್ಲಿಲ್ಲ, ಹಾಗಾಗಿ ನನಗ್ ಸಿಕ್ತು. ಅವ್ರೇನೋ ಹೊರಗಡೆ ಅಲ್ಲಿ ಕೆಲಸ ಇದೆ ಅಂತ ಹೋದ್ರು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸರಿ ಉತ್ತರ ಹೇಳಿದ್ರೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ಸಚಿನ್ ಅಂತ. ಈಗ ಪ್ರಶ್ನೆ ಕೇಳ, ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂದು ಹೆಗ್ಗಳಿಕೆಗೆ ಪಾತ್ರರಾದ ಕವಿ ಯಾರು? ಕುವೆಂಪು. ಮೊದಲು ಸದ್ಯ ಅವ್ರ ಅಜ್ಜ ಅಂತ ಹೇಳ್ಕೊಂಡು ಹೋಗ್ಬಿಟ್ಟಿರ ಆಮೇಲೆ ಹುಷಾರು. ಅವ್ರ ಅಪ್ಪ ಅಲ್ಲಪ್ಪ, ತಪ್ಪಾಗಿದೆ ಉತ್ತರ. ಸರಿ, ಇನ್ನು ಮುಂದಿನ ಕರೆಗೆ ಹೋಗ್ಲಾ? ಕನ್ನಡದ ಮೊದಲ ರಾಷ್ಟ್ರ ಕವಿ ಎಂದು ಹೆಗ್ಗಳಿಕೆಗೆ ಪಾತ್ರರಾದ ಕವಿ ಯಾರು? ತಪ್ಪಾಗಿದೆ. ಇನ್ನೊಬ್ರು ಕೇಳ್ಬಿಡ್ತೀನಿ. ಓಕೆ, ಧನ್ಯವಾದಗಳು. ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ, ಬೇಗ ಬೇಗ, ಸಮಯ ಇಲ್ಲ. ನನ್ನ ಹೆಸರು ಮಯೂರ್ ಅಂತ, 7th ಸ್ಟ್ಯಾಂಡರ್ಡ್ ಅಂಚೂರಿಂದ. ವೆರಿ ಗುಡ್. ನೀನು ಉತ್ತರ ಹೇಳೇ ಹೇಳ್ತೀಯಾ ಅಂತ ಗ್ಯಾರಂಟಿ ಆಯ್ತು. ಕನ್ನಡದ ಕುಲಕುವರ ಹೇಳಪ್ಪ. ಈಗ ಒಂದು ಗೋವಿಂದ ಪೈ. ವೆರಿ ಗುಡ್. ಇಂಚಿಲ್ ಗೊತ್ತಾ? ಇಂಚಿಲ್ ಎಂ. ವೆರಿ ಗುಡ್, ಸರಿಯಾದ ಉತ್ತರ ಹೇಳಿದೀಯ. ಧನ್ಯವಾದಗಳು ಕಣಪ್ಪ. ಈಗ ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಕೇಳ. ಕೇಳಿ. ಕೇಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಮೊಟ್ಟ ಮೊದಲ ಕೃತಿ ಮತ್ತು ಕರ್ತೃ ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಕನ್ನಡದ. ವೆರಿ ಗುಡ್. ಕೃತಿ ಯಾವುದು? ರಾಮಾಯಣ ದರ್ಶನ. ಯಾರೋ ಸರಿಯಾಗಿ ಉತ್ತರವನ್ನ ಹೇಳ್ಕೊಡ್ತಾ ಇದಾರೆ ಜಾಣರು. ಓಕೆ, ಧನ್ಯವಾದಗಳು. ಓಕೆ, ಇನ್ನೊಂದು ಕರೆಗೆ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ. ಕುಂದೂರು ಗ್ರಾಮದಿಂದ ವಸಂತ. ಈಗ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಪಡೆದಂತಹ ಕನ್ನಡದ ಕೃತಿ ಯಾವುದು? ಕುವೆಂಪು ಅವರ ರಾಮಾಯಣ ದರ್ಶನ. ವೆರಿ ಗುಡ್, ಸರಿಯಾದ ಉತ್ತರ ನೀಡಿದ್ರಿ. ತಮ್ಮ ಹೆಸರು ಏನಂದ್ರಿ? ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಎರಡು ಸಿಕ್ಕಿದೆ ಸರ್. ರಾಮಾಯಣ ದರ್ಶನ. ತಮ್ಮ ಹೆಸರು ಏನಂದ್ರಿ? ತಮ್ಮ ಹೆಸರು ಹೇಳಲಿಲ್ಲ. ಇನ್ನೊಂದ್ಸರಿ ಹೇಳಿ. ವಸಂತಪ್ಪ ಸರ್. ವಸಂತಪ್ಪ. ಏನ್ ಮಾಡ್ತೀರಿ ವಸಂತಪ್ಪ? ಕಡೂರು ಸರ್. ಕಡೂರು ತಾಲೂಕು. ಕಡೂರು ತಾಲೂಕು ಕುಂದೂರು. ತುಂಬಾ ಚೆನ್ನಾದ ಉತ್ತರ ಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರಿಷಿಕ್ ಮುಟ್ನಳ್ಳಿಯಿಂದ. ರಿಷಿಕ್, ಈಗ ನಿನಗೆ ಯಾವ ಪ್ರಶ್ನೆ ಕೇಳೋದೀಗ? ಎಷ್ಟನೇ ಕ್ಲಾಸ್ ನೀನು? 7th ಸ್ಟ್ಯಾಂಡರ್ಡ್. ಎಷ್ಟು ದೊಡ್ಡ ಪ್ರಶ್ನೆ ಕೇಳದಪ್ಪ ನಾನು. ಈಗ ನಿನಗೆ ಇತ್ತೀಚಿನ ಪ್ರಶ್ನೆನೆ ಕೇಳ್ತೀನಿ, ಸ್ವಲ್ಪ ಅದರಾಗುತ್ತೆ ಅಂತ ಅನ್ಕಂತೀನಿ. ಕನ್ನಡದ ಮೊದಲ ಇ ಪುಸ್ತಕ ಯಾವುದು? ಇ ಅಂದ್ರೆ ಕಂಪ್ಯೂಟರೈಸ್ ಆಗ್ತಾವಲ್ಲ, ಅಕ್ಷರಗಳನ್ನೆಲ್ಲ ಗ್ರಂಥ ರೂಪದಲ್ಲಿ ತರ್ತಾರಲ್ಲ ಆ ತರದ ಇ ಪುಸ್ತಕ ಗೊತ್ತಾ ನಿನ್ಗೇನಾರ? ಗೊತ್ತಿಲ್ಲ. ಓಕೆ, ಈಸಿ ಇರೋದ್ ಕೇಳಣ. ಕನ್ನಡ, ಕನ್ನಡಿಗ, ಕರ್ನಾಟಕ ಮತ್ತೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಮಾತನ್ನು ಹೇಳಿದಂತವರು ಯಾರು? ತುಂಬಾ ಈಸಿ ಪ್ರಶ್ನೆ ಇದು. ಓಕೆ, ಈಗ ನಾನೇ ಹೇಳ್ಬಿಡ್ತೀನಿ ಪುಟ. ಬಿ ಎಂ ಶ್ರೀಕಂಠಯ್ಯ ಅವರು ಈ ನುಡಿಗಟ್ಟುಗಳನ್ನ ನಮಗೆ ಪರಿಚಯಿಸಿದ್ರು ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಪ್ರಿಯ ಕೇಳುವರಿಗೆ ಕೇಳಿದರೆ ಇಲ್ಲಿವರೆಗೆ ರಾಷ್ಟ್ರ ಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ರಸಪ್ರಶ್ನೆಯನ್ನು ನಾವು ಕೇಳ್ತಾ ಹೋದ್ವಿ. ನಮ್ಮ ಪ್ರೀತಿಯ ಕೇಳುಗರು ತುಂಬ ಸೊಗಸಾಗಿ ಉತ್ತರವನ್ನು ನೀಡ್ತಾ ಹೋದರು. ಈ ಕಾರ್ಯಕ್ರಮ ತಾಂತ್ರಿಕವಾಗಿ ಚೆನ್ನಾಗಿ ಮೂಡಿಬರಲು ಸಾಧ್ಯವಾದದ್ದು ನಮ್ಮ ಜೊತೆಯಲ್ಲಿರುವಂಥ ಸ್ಟ್ಯಾಲಿನ್ ಮತ್ತು ರಾಮನಾಯಕ್ ಅವರು. ನಾನು ನಿಮ್ಮ ಜೊತೆ ನಿಮ್ಮ ಪ್ರೀತಿಯ ರಮೇಶಣ್ಣ ಇದುವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸುಧ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, 6:51 ಕಿಸಾನ್ ವಾಣಿ. ಇದರಲ್ಲಿ ಕೃಷಿ ಉತ್ಪನ್ನಗಳ ಪರಿಶುದ್ಧ ಮೌಲ್ಯವರ್ಧನೆಗೆ ತೆರೆದ ಕಾರ್ಖಾನೆ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಮರೀನಾ ಪ್ರಿಯಾ ಡಿಕೋಶ್ಲಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂಧನ್. 7:20, 7:45, 8:30, 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಟುಡೇ ಇನ್ ಪಾರ್ಲಿಮೆಂಟ್, 9:30 ಗಜಲ್ಗಳು, 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಿತ ವರದಿ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 6:10 ಚಿಂತನ, 6:15 ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆಗಳು, 6:50 ಭಾವಗೀತೆ, 7:15 ಕೌಶಲ್ಯ ಕರ್ನಾಟಕ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, 7:50 ಸಂವಿಧಾನ, 8:30 ಬದುಕು ಅಕ್ಷಯ.